ಸ್ವೀಕೃತಿಯಾಗುತ್ತಿರುವ ಪ್ರಶ್ನೆಗಳಿಗೆ ಹೆಚ್ಚಿನ ಪ್ರಶ್ನೆಗಳು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ಅನುಮೋದನೆ ಪ್ರಕ್ರಿಯೆ, ಆಸ್ತಿ ವರ್ಗೀಕರಣವನ್ನು ಆಯ್ಕೆ ಮಾಡುವ ವಿಧಾನ, ಈ ಸ್ವತ್ತು ನಮೂನೆ ವಿತರಿಸಲು ನಿಗದಿಯಾಗಿರುವ ಕಾಲಾವಧಿ ಹಾಗೂ ತಾಂತ್ರಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಾಗಿರುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ 298 ಕೋಟಿ ರೂಪಾಯಿಗಳ ಅಭಿವೃದ್ದಿ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ಅಭಿವೃದ್ದಿಪಡಿಸಿದ ನೂತನ ತಳಿಗಳನ್ನು ರೈತರಿಗೆ ತಲುಪಿಸುವಂತೆ ಕೃಷಿ ವಿಜ್ಞಾನಿಗಳಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಲಹೆ. ನಿಮ್ಹಾನ್ಸ್ 28ನೇ ಘಟಿಕೋತ್ಸವ, 251 ವಿದ್ಯಾರ್ಥಿಗಳಿಗೆ ಸಚಿವ ಡಾ ಶರಣ ಪ್ರಕಾಶ ಪಾಟೀಲ ಪದವಿ ಪ್ರದಾನ. ಬೆಳಗಾವಿಯಲ್ಲಿ 1264 ಅಗ್ನಿವೀರ ವಾಯು ಪ್ರಶಿಕ್ಷಣಾರ್ಥಿಗಳಿಂದ ನಿರ್ಗಮನ ಪಥಸಂಚಲನ ಹಾಗೂ ಸೋಮವಾರದಿಂದ ವಿಧಾನಮಂಡಲದ ಚಳಿಗಾಲ ಅಧಿವೇಶನ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಬಿಜೆಪಿ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ, ಸಮಯ 6:51. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 ರಾತ್ರಿ 10:00. ಆದ್ರಣ್ಣ, ಬಹಳ ತಿನ್ನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದು ಕೇಳಿ, ಕಾಫಿ ತೋಟಗಳಲ್ಲಿ ನೀರು ನಿರ್ವಹಣೆ ಮತ್ತು ತೇವಾಂಶ ಸಂರಕ್ಷಣೆ, ಈ ಕುರಿತು ಡಾಕ್ಟರ್ ಸಿಎಸ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ಕಾರ್ಯಕ್ರಮದಲ್ಲಿ ಕಾಫಿ ತೋಟಗಳಲ್ಲಿ ನೀರು ನಿರ್ವಹಣೆ ಮತ್ತು ತೇವಾಂಶ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಬೇಸಾಯ ವಿಜ್ಞಾನಿಗಳಾದಂಥ ಡಾಕ್ಟರ್ ರುದ್ರಗೌಡ ಸಿಎಸ್ ಅವರು. ನಮಸ್ಕಾರ ಡಾಕ್ಟರ್ ರುದ್ರಗೌಡ ಅವರೇ. ನಮಸ್ತೆ ಸರ್. ಬೇಸಿಗೆನಲ್ಲಿ ಕಾಫಿ ಬೆಳೆಗೆ ನೀರಿನ ಅಗತ್ಯ ಎಷ್ಟು ಮಟ್ಟಿಗಿರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ತಮ್ಗೆಲ್ಲ ತಿಳಿದಿರುವ ಹಾಗೆ ಕಾಫಿಯನ್ನ ಮುಖ್ಯವಾಗಿ ಮಳೆ ಆಶ್ರಿತ ಬೆಳೆಯಾಗಿ ಬೆಳೀತಾ ಇರ್ತೀವಿ. ಬೇರೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ ದಕ್ಷಿಣ ಮತ್ತು ಮಧ್ಯ ಅಮೆರಿಕದಂತಹ ದೇಶಗಳಲ್ಲಿ ಆರ್ದ್ರ ಮತ್ತು ಶುಷ್ಕಕ್ಕೆ ಯಾವುದೇ ವ್ಯತ್ಯಾಸ ಇರಲ್ಲ, ಅಂದ್ರೆ ಡ್ರೈ ಮತ್ತು ವೆಟ್ ಸೀಸನ್ ವ್ಯತ್ಯಾಸ ಇರಲ್ಲ. ಅಲ್ಲಿ ವರ್ಷ ಪೂರ್ತಿ ಮಳೆ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಅಂತ ಪ್ರದೇಶದಲ್ಲಿ ಮಳೆ ನೀರಾವರಿ ಅಗತ್ಯತೆ ಇರಲ್ಲ. ಆದ್ರೆ ಭಾರತ ಮತ್ತು ಇತರೆ ಏಷ್ಯಾ ದೇಶಗಳಲ್ಲಿ ಏಕ ಮಳೆ ಹಂಚಿಕೆ, ನಾವೇನಂತೀವಿ ಸಿಂಗಲ್ ರೈನ್ಫಾಲ್ ರಿಜಿಮ್ಸ್ ಅಂತೀವಿ, ಜೂನ್ ನಿಂದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮಾತ್ರ ಮಳೆ ಬರುತ್ತೆ. ಬೇರೆ ಮಳೆ ಕಾಲದಲ್ಲಿ ನಮ್ಮಲ್ಲಿ ಮಳೆ ಇರಲ್ಲ. ಆದ್ರೆ ಇದೊಂದು ಕಾಫಿ ನಿತ್ಯ ಹರಿದ್ರಿನ ಸಸ್ಯವಾಗಿರೋದ್ರಿಂದ ಎಲ್ಲಾ ಕಾಲದಲ್ಲಿ ಕೂಡ ತೇವಾಂಶದ ಅವಶ್ಯಕತೆ ಹತ್ತಿ ಹೆಚ್ಚಿರುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತದ ಕಾಫಿ ಬೆಳೆದಂತ ಇದರಲ್ಲಿ ಮೇನ್ ಗಮನಿಸಬೇಕಾದಂತ ಅಂಶ ಅಂದ್ರೆ ಬಡ್ ಇನಿಶಿಯೇಷನ್ ಅಂತೀವಿ ನಾವು. ಹೂ ಮೊಗ್ಗು ಪ್ರಾರಂಭ ಆಗೋದು ಸೆಪ್ಟೆಂಬರ್ ಸ್ಟಾರ್ಟ್ ಆಗುತ್ತೆ, ಬೆಳವಣಿಗೆ ಹೊಂದಿ ಡಾರ್ಮಿನೆಂಟ್ ಸ್ಟೇಜ್ ಅಂತ ಇವತ್ತೆ ನಾವು. ಅದು ಒಂದು ಮೂರ್ನಾಲ್ಕು ತಿಂಗಳ ಹೂ ಮಗ್ ಕೂಲ್ ಡ್ರೈ ಸೀಸನ್ ಗೆ ಅರೆ ಸ್ವಪ್ನವಾಗಿರುತ್ತೆ, ಸೆಮಿ ಡಾರ್ಮಿನೆಂಟ್ ಇರುತ್ತೆ, ಸುಪ್ತಾವಸ್ಥೆಯಲ್ಲಿರುತ್ತೆ. ಹಾ, ಸುಪ್ತಾವಸ್ಥೆ. ಅದನ್ನ ನಾವು ಎಟ್ಟೆ ಟೈಮ್ ಅದು ಮುಖ್ಯವಾಗಿ ಡಿಸೆಂಬರ್ ಇಂದ ಜನವರಿ ಅಥವಾ ಫೆಬ್ರವರಿ ಮಧ್ಯಭಾಗದವರೆಗೆ ಒಣ ಹವೆಯದಕ್ಕೆ ಕೋಯಿನ್ಸೈಡ್ ಆಗುತ್ತೆ. ಅದನ್ನ ಬ್ರೇಕ್ ಮಾಡಿ ಎಟ್ಟೆ ಟೈಮ್ಗೆ ಹೂ ಬರ್ಲಿಕ್ಕೆ ನೀರಾವರಿ ಕೊಡತಕ್ಕಂಥದ್ದು ಅತಿ ಅವಶ್ಯಕ. ಮಳೆಯಾರು ಬರಬೇಕು, ಮಳೆ ಬರದೇ ಇದ್ರೆ ಪಕ್ಷದಲ್ಲಿ ಸರಿಯಾದ ಸಮಯಕ್ಕೆ ಹೂ ಅರಳಲಿಕ್ಕೆ ನೀರಾವರಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಈ ಹೂ ಮಳೆ ಬಾರದೇ ಇದ್ದ ಪಕ್ಷದಲ್ಲಿ ಅಥವಾ ನೀರಾವರಿ ಕೊಡದೇ ಇದ್ದ ಪಕ್ಷದಲ್ಲಿ ಮುಖ್ಯವಾಗಿ ರೋಬಸ್ಟ ಕಾಫಿಯಲ್ಲಿ ಸಂಪೂರ್ಣವಾಗಿ ಬೆಳೆ ನಾಶಕ ಆಗ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಮಳೆ ನೀರನ್ನ ಕೊಯ್ಲು ಮಾಡಿಕೊಂಡು ಹೂ ಅರಳಿಸ್ಲಿಕ್ಕೆ ಮತ್ತು ಸರಿಯಾಗಿ ಕಾಯಿ ಕಟ್ಟಲಿಕ್ಕೆ ಎರಡರಿಂದ ಮೂರು ಬಾರಿ ನೀರಾವರಿ ಕೊಡ್ತಕ್ಕಂಥದ್ದು ಅತಿ ಅವಶ್ಯಕ. ಇದು ನೀರಾವರಿ ಕೊಟ್ಟದ್ದಾದಲ್ಲಿ ಸುಸ್ಥಿರವಾದ ಇಳುವರಿಯನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ಬೆಳೆಗಾರರಿಗೆ ಗೊತ್ತಿದೆ, ಆದ್ರೂ ಕೆಲವೊಂದಿಷ್ಟು ಬೆಳೆಗಾರರು ಅನಿವಾರ್ಯ ಕಾರಣಗಳಿಂದ ನೀರು ಕೊಯ್ಲು ಮಾಡಿರಂಗಿಲ್ಲ. ನೀರನ್ನ ಕೊಯ್ಲು ಮಾಡಿಕೊಂಡು ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳಂತಕ್ಕಂಥದ್ದು ನಮ್ಮ ಇಳುವರಿಯನ್ನ ಹೆಚ್ಚಳ ಮಾಡ್ಲಿಕ್ಕೆ ಅತಿ ಮುಖ್ಯ ನಮ್ಮ ಒಂದು ಭಾರತ ದೇಶದ ಕಾಫಿ ಬೆಳೀತಕ್ಕಂತ ಪ್ರದೇಶದಲ್ಲಿ. ಅಂದ್ರೆ ಮುಖ್ಯವಾಗಿ ತಾವು ಹೇಳೋದು ಈ ಹೂವು ಅರಳೋದಕ್ಕೆ ಅನುಕೂಲ ಮಾಡಿಕೊಡುವಂತ ಒಂದು ನೀರಾವರಿಯನ್ನೇ ಹೂವಿನ ನೀರಾವರಿ ಅಂತ ನಾವು ಕರಿತೀವಿ. ಮತ್ತೆ ಎಲ್ಲಿವರೆಗೂ ನಾವು ಕಾಯಬಹುದು ಅಂತೀರ ಈ ಹೂವಿನ ನೀರಾವರಿ ಕೊಡೋದಕ್ಕೆ? ಡಿಸೆಂಬರ್ ಇಂದ ಫೆಬ್ರವರಿ ಮಧ್ಯ ಪಾಕ್ಷಿಕದವರೆಗೆ ನೀರಾವರಿ ಕೊಡ್ತಕ್ಕಂತ ಅವಶ್ಯಕತೆ ಇರಲ್ಲ. ನಾವು ಡ್ರಾಟ್ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ ಗಿಡಕ್ಕೆ, ಗಿಡಕ್ಕೆ ಬರದ್ ಹೋಗ್ಬೇಕಾಗತ್ತೆ. ಬರದ ನಂತರ ಡಿಸೆಂಬರ್ ಇಂದ ಫೆಬ್ರವರಿ ಮೊದಲೇ ಪಾಕ್ಷಿಕದೊಳಗೆ ನೀರು ಕೊಡದೇನೆ ಅಂದ್ರೆ ಸೆಕೆಂಡ್ ಫೋರ್ಟ್ ನೈಟ್ ಆಫ್ ಫೆಬ್ರವರಿ, ಫೆಬ್ರವರಿ 15 ನಂತರ ಮುಖ್ಯವಾಗಿ ಮಾರ್ಚ್ 15 ಕೊಯ್ಲು ಆದ ನಂತರ ಒಂದು 20 ಗ್ಯಾಪ್ ಇಟ್ಟುಕೊಂಡು ಹೂ ಮಳೆಗೆ ನೀರು ಕೊಟ್ಟದ್ದಾದಲ್ಲಿ ಆ ಬಡ್ ಎಟ್ ಟೈಮ್ ಮೂವ್ ಆಗಿ ಒಂದೇ ಬಾರಿಗೆ ಹೂ ಬರುತ್ತೆ, ಕಾಯಿ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ, ಒಂದೇ ಬಾರಿಗೆ ಕಾಯಿ ಕೂಡ ಹಣ್ಣಾಗುತ್ತೆ. ಒಂದೇ ಟೈಮ್ ಕೊಯ್ಲು ಕೂಡ ಮುಂದಿನ ದೂರದೃಷ್ಟಿಯಲ್ಲಿ ವಿಚಾರ ಮಾಡೋದಾದ್ರೆ ಒಂದೇ ಬಾರಿಗೆ ಹಣ್ಣು ಕೊಯ್ಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿನೂ ಕೂಡ ಹೆಚ್ಚು ನಾವು ಉತ್ತಮವಾದ ರೀತಿಯಲ್ಲಿ ಪಡಿಬಹುದಾಗಿರುತ್ತೆ. ಅಂದ್ರೆ ತಾವು ತಿಳಿಸಿದ ಹಾಗೆ ಫೆಬ್ರವರಿ 15 ಮಾರ್ಚ್ 15 ಒಳಗೆ ನೀರನ್ನ ಕೊಟ್ರೆ ತುಂಬಾ ಸೂಕ್ತ ಅಂತೀರಿ? ಖಂಡಿತವಾಗಿ ಇದು ಅತಿ ಇಂಪಾರ್ಟೆಂಟ್. ನಮ್ಮ ಭಾರತ ಕಾಫಿ ಬೆಳೆತಕ್ಕಂತ ಪ್ರದೇಶದಲ್ಲಿ ಇದು ಹೆಚ್ಚು ಮಹತ್ವವಾದಂತ ಅಂಶ. ಈ ಅಂಶದಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಎಷ್ಟು ನೀರು ಕೊಡ್ಬೇಕಂತಕ್ಕಂಥದ್ದು ಅತಿ ಬೆಳೆಗಾರ ಭವನದಲ್ಲಿ ಮೂಡಿ ಬರ್ತಕ್ಕಂತ ಪ್ರಶ್ನೆ. ಈಗ ಡಾಕ್ಟರ್ ರುದ್ರಗೌಡ ಅವರೇ, ಯಾವುದೇ ಒಂದು ನೀರಿನ ಮೂಲ ಇರೋದಿಲ್ಲ ಕೆಲವು ರೈತರಿಗೆ. ಮಾರ್ಚ್ 15 ಆದ್ರೂ ಕೂಡ ನೀರನ್ನ ಕೊಡೋದಕ್ಕೆ ಸಾಧ್ಯವಾಗಲ್ಲ, ಮಳೆಗೆ ಕಾಯಬೇಕಾಗತ್ತೆ ಅವರಿಗೆ. ಎಲ್ಲಿವರೆಗೂ ಈ ರೀತಿ ಒಂದು ಸ್ಥಿತಿಯಲ್ಲಿ ನಾವು ಮುಂದುವರಿಬಹುದು ಅಂತೀರಿ? ಇದು ಒಂದು ಮತ್ತೊಂದು ಮುಖ್ಯವಾದಂತ ಪ್ರಶ್ನೆ. ನಮ್ಮ ದೇಶದಲ್ಲಿ ನಾವು ಎರಡು ತರದಂತ ಕಾಫಿ ಸ್ಪೀಸೀಸ್ ಬೆಳೀತಾ ಇದೀವಿ, ಅರೇಬಿಕಾ ಮತ್ತು ರೋಬಸ್ಟಾ. ಅರೇಬಿಕಾ ನೀವು ಏಪ್ರಿಲ್ ಮೇ ವರೆಗೂ ಕೂಡ ನಾವು ಹಿಂದಿನಿಂದ ಒಂದು ಸಂಶೋಧನಾ ಅಂಶಗಳ ಆಧಾರದ ಮೇಲೆ ಗಮನಿಸುವುದಾದ್ರೆ ಅರೇಬಿಕಾದಲ್ಲಿ ಏಪ್ರಿಲ್ ಭಾಗದಲ್ಲಿ ಆಗ್ಲಿ ಇರ್ಬೋದು, ಮೇ ಮೊದಲೇ ವಾರದಲ್ಲಿ ಕೂಡ ಮಳೆ ಬಂದ್ರು ಕೂಡ ಬೆಳೆ ರೆಸ್ಪಾಂಡ್ ಮಾಡುತ್ತೆ. ಆದರೆ ರೋಬಸ್ಟ ಬೆಳೆಯಲ್ಲಿ ಮಾರ್ಚ್ 15 ನಂತರ ಮಳೆ ಬಾರದೇ ಇದ್ದಲ್ಲಿ ಪಕ್ಷದಲ್ಲಿ ಹೆಚ್ಚು ಹಿನ್ನಡೆ ಆಗ್ತಕ್ಕಂತ ಸಂಭವನೀಯಗಳು ಜಾಸ್ತಿ. ಆದ್ದರಿಂದ ಅರೇಬಿಕಾ ಮತ್ತು ರೋಬಸ್ಟ ಇದ್ದಲ್ಲಿ ರೋಬಸ್ಟಿಗೆ ಹೆಚ್ಚು ಒತ್ತು ಕೊಟ್ಟು ಮಾರ್ಚ್ 15 ಒಳಗಾಗಿ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಂಡು ನೀರು ಕೊಡ್ತಕ್ಕಂಥದ್ದು ಉತ್ತಮ. ಇಲ್ಲಪ್ಪ ನಮ್ಮಲ್ಲಿ ನೀರಿನ ವ್ಯವಸ್ಥೆನೇ ಇಲ್ಲ, ನಾವು ಮಳೆಗೆ ಕಾಯ್ತೀವಿ ಅಂದ್ರೆ ಇಳುವರಿ ಮೇಲೆ ಗಣನೀಯವಾದಂತ ಒಂದು ಪರಿಣಾಮ ಬೀರುತ್ತೆ. ಅಂದ್ರೆ ಇದು ತುಂತುರು ನೀರಾವರಿನೇ ಕೊಡಬೇಕು ಅಥವಾ ನೆಲ ನೀರಾವರಿ ಕೊಟ್ಟರು ಆಗುತ್ತೋ? ಮತ್ತೊಂದು ಅಂಶ ನಾವು ಗಮನಿಸಬೇಕಾದ್ರೆ ನಮ್ಮಲ್ಲಿ ಕಾಫಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಗುಡ್ಡಗಾಡು ಪ್ರದೇಶ ಇರುವುದರಿಂದ ಬುಡ ನೀರಾವರಿ ಅಂತಕ್ಕಂಥದ್ದು ಹೆಚ್ಚು ಪ್ರಚಲಿತ ಮತ್ತು ಚಾಲ್ತಿಯಲ್ಲಿ ಇಲ್ಲ. ಮುಖ್ಯವಾಗಿ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಹೆಚ್ಚು ಪರಿಣಾಮಕಾರಿ ಅಂತ ಇರಿಗೇಷನ್ ವಿಧಾನ ಆಗಿದೆ. ಸ್ಪ್ರಿಂಕ್ಲರ್ ಇರಿಗೇಷನ್ ಕೊಡ್ತಕ್ಕಂಥದ್ದು ಸೂಕ್ತ. ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ಕೊಡ್ಬೇಕಂತಕ್ಕಂಥದ್ದೇ ಒಂದು ಅತಿ ಮುಖ್ಯವಾದಂತ ಪ್ರಶ್ನೆ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ ಅಂತ? ಎಸ್, ಖಂಡಿತವಾಗಿಯೂ ಇದು ಎಷ್ಟು ನೀರನ್ನು ನಾವು ಕೊಡಬೇಕು ಒಂದು ಎಕರೆಗೆ ಅಥವಾ ಎಷ್ಟು ಗಂಟೆ ನಾವು ನೀರಾವರಿ ಮಾಡ್ಬೇಕಂತಕ್ಕಂಥದ್ದು ಮುಖ್ಯವಾದಂತ ಅಂಶವಾಗುತ್ತೆ. ಸರಿಯಾದ ರೀತಿಯಲ್ಲಿ ಹೂ ಹರಡಲಿಕ್ಕೆ ಕಾಪು ಮಂಡಳಿಯ ಸಂಶೋಧನಾ ಕೇಂದ್ರದ ಫಲಿತಾಂಶಗಳನ್ನ ಗಮನಿಸಿದ ಅದರಲ್ಲಿ ಹೂ ಬರಲಿಕ್ಕೆ 1-1.5 inches 25-40 mm ತನನು ಕೂಡ ನೀರ್ ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ಬೆಳೆಗಾರೆ ಬಾಂಧವರಲ್ಲಿ ಎರಡು ತರ ಸ್ಪ್ರಿಂಕ್ಲರ್ ಇರಿಗೇಷನ್ಸ್ ಇದಾವೆ. 250 jets ಯೂಸ್ ಮಾಡ್ತಾರೆ ಮತ್ತು ಇತ್ತಿತ್ತಲಾಗಿ ರೈನ್ ಗನ್ಸ್ ಯೂಸ್ ಮಾಡ್ತಾರೆ. 250 jets ಯೂಸ್ ಮಾಡಿದ್ರೆ 3.5-4 hours ನೀರಾವರಿ ಕೊಟ್ರೆ ಹೂ ಹರಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ರೇನ್ ಗನ್ಸ್ ಇದ್ರೆ 3-3.5 hours ಕೊಟ್ರೆ ಸಾಕು, ಒಂದ್ ಅರ್ಧ ಗಂಟೆ 1 hour ನಾವು ರೇನ್ ಗನ್ ನಲ್ಲಿ ಕಡಿಮೆ ಕೊಡ್ಬೋದು. ಇದು ಸಾಮಾನ್ಯವಾದಂತ ಒಂದು ತಂಬ್ ರೂಲ್ ಹೇಳ್ಬೋದು. ಎಕ್ಸಾಕ್ಟ್ ಕ್ವಾಂಟಿಟಿ ನಾವು ಮೇಜರ್ ಮಾಡ್ಬೇಕಂದ್ರೆ ತಮ್ಮಲ್ಲಿ ಮಳೆ ಮಾಪಕಗಳಿರುತ್ತಲ್ಲ, ಮಳೆ ಮಾಪನ ನೀರು ಮಾಡ್ತಕ್ಕಂತ ಪ್ರದೇಶದಲ್ಲಿ ಇಟ್ಟು 1 inch ಕನಿಷ್ಠ ನೀರು ನೀರು ಕೊಡ್ತಕ್ಕಂಥದ್ದು ಅತಿ ಸೂಕ್ತ. ಇಲ್ಲಿ ನಾವು 1-1.5 inches ಯಾಕೆ ಹೇಳ್ತೀವಪ್ಪ ಅಂದ್ರೆ ರೋಬಸ್ಟದಲ್ಲಿ ನಮ್ಮ 3 ತರದ ತಳಿಗಳದ. ಓಲ್ಡ್ ಪೆರ್ಡಿನಿಯ ಅಂತಿದೆ, ಸಿಲೆಕ್ S274 ಅಂತಿದೆ, C-R ಅಂತಿದೆ. ಓಲ್ಡ್ ಪೆರ್ಡಿನಿಯ ಅಂತ ಏನ್ ಹಳೆ ರೋಬಸ್ಟ ಇದೆ ಅದಕ್ಕೆ ಸ್ವಲ್ಪ ನೀರ್ ಕಡಿಮೆ ಆದ್ರೂ ಹೂ ಬರುತ್ತೆ, ಅಲ್ಲಿ 1 inch ಸಾಕು. ಆದ್ರೆ ಸುಧಾರಿತ ತಳಿಗಳಾದಂತ S274 ಮತ್ತು C-R 1.5 inch ಕೊಡ್ತಕ್ಕಂಥದ್ದು ಸೂಕ್ತ. ಯಾಕೆ 1.5 inch ಕೊಡ್ಬೇಕಂದ್ರೆ ಇತ್ತೀಚಿನ ದಿನದಲ್ಲಿ ತಾವೆಲ್ಲ ಗಮನಿಸ್ತಾ ಇರಬಹುದು ವಾತಾವರಣದಲ್ಲಿ ಗಣನೀಯ ಬದಲಾವಣೆ ಆಗ್ತಾ ಇದ್ದು, ಮುಖ್ಯವಾಗಿ ತಾಪಮಾನದಲ್ಲಿ ಏರಿಕೆ ಆಗ್ತಾ ಇದೆ. ಆ ಏರಿಕೆಗೆ ಬೆಳೆಗೆ ಸೂಕ್ತವಾದಂತ ಮೈಕ್ರೋ ಕ್ಲೈಮೇಟ್ ಕಲ್ಪಿಸ್ಬೇಕಂದ್ರೆ ಹೂ ಬರಲಿಕ್ಕೆ 1.5 inch ನೀರಾವರಿ ಮಾಡ್ತಕ್ಕಂಥದ್ದು ಅತಿ ಸೂಕ್ತ. ಒಂದು ಮುಖ್ಯವಾಗಿ ಹೂವಿಗೆ ಸಂಬಂಧಪಟ್ಟ ನೀರಾವರಿ ಆಯ್ತು, ಆ ನಂತರ ತಾವು ಹೇಳ್ತಾ ಇರ್ತೀರಿ ಬೆಂಬಲ ನೀರಾವರಿಯನ್ನು ಕೂಡ ಕೊಡಬೇಕಾಗತ್ತೆ ಅಂತ. ಬ್ಯಾಕಪ್ ನೀರಾವರಿ ಅಂತ, ಅದನ್ನ ಯಾವಾಗ ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ? ಈಗ ನಾವು ಒಂದ್ಸಲ ನೀರ್ ಮಾಡಿದ್ರೆ ನೀರಾವರಿ ಕೊಟ್ಟರೆ ಸಾಕಲ್ಲ, ತಾವು ಹೇಳಿದಾಗೆ ಒಣ ಹವೆ ಮುಂದ್ ಬರಿತಾ ಇರುತ್ತೆ. ಹೂ ಅರಳಿಸಿದ ನಂತರ ನಾವು ಮುಖ್ಯವಾದ ಮಾಡಬೇಕಾದಂತ ಕಾರ್ಯ ಅಂದ್ರೆ ಪ್ರಾಪರ್ ಆಗಿ ಅದ್ ಕಾಯಿಗೆ ಪ್ರಾಪರ್ ಸೆಟ್ಟಿಂಗ್ ಆಗ್ಬೇಕಂದ್ರೆ ನಾವು ಹಿಮ್ಮಳೆ ಅಥವಾ ಬ್ಯಾಕಿಂಗ್ ಇರಿಗೇಷನ್ ಅಂತೀವಿ. ಹೂ ಅರಳಿದ ನಂತರ 15 days ಒಳಗಾಗಿ ನೀರು ಕೊಡ್ಬೇಕಾಗತ್ತೆ. ನೀರ್ ಕೊಟ್ಟ ನಂತರ ಹೂ ಅರಳಲಿಕ್ಕೆ 8-9 days ಬೇಕಾಗತ್ತೆ. ಆ ಅವಧಿ ಮತ್ತು 15 days ಗ್ಯಾಪ್ ನೋಡಿದ್ರೆ 20-22 days ಒಳಗಾಗಿ ಪುನಃ ಬ್ಯಾಕಿಂಗ್ ಇರಿಗೇಷನ್ ಕೊಡ್ತಕ್ಕಂಥದ್ದು ಅತಿ ಇಂಪಾರ್ಟೆಂಟ್. ಬ್ಯಾಕಿಂಗ್ ಇರಿಗೇಷನ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆದ್ರೂ ಕೂಡ ನಡೆಯುತ್ತೆ, ಅಂದ್ರೆ 1 inch ಕೂಡ ಬ್ಯಾಕಿಂಗ್ ಇರಿಗೇಷನ್ ಸಾಕು. ಅಂದ್ರೆ ಈ ಬ್ಯಾಕಿಂಗ್ ಇರಿಗೇಷನ್ ಕೊಡುವಾಗ ಈ ಪರಾಗರೇಣುಗಳಿಗೆ ಏನ್ ತೊಂದರೆ ಆಗಲ್ವಾ? ಇಲ್ಲ, ಖಂಡಿತವಾಗ್ಲೂ ಪರಾಗರೇಣುಗಳು ಹೆಚ್ಚುಗಳಾಗುತ್ತೆ. ಅದು ಮೇನ್ ಆಗುತ್ತೆ ಜೇನು ಹುಳಗಳಿಗೆ ಆಗಿರ್ಬೋದು, ಬೇರೆ ಕೀಟಗಳಿಗೆ. ಹೂ ಅರಳಿದಷ್ಟು ಅದರ ಚಟುವಟಿಕೆಗಳನ್ನು ಹೆಚ್ಚಾಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನೀರ್ ಕೊಡೋದ್ರಿಂದ ಕಾಫಿ ಅಲ್ಲದೇನೆ ಬೇರೆ ಬೇರೆ ಕಾಡು ಮರಗಳಾಗಿರ್ಬೋದು, ಬೇರೆ ಸಸ್ಯಗಳಾಗಿರ್ಬೋದು ಬೆಳೆದು ಹೂ ಸಿಗೋದ್ರಿಂದ ಈ ಎಲ್ಲ ಪರಾಗಸ್ಪರ್ಶ ಕೀಟಗಳ ಪ್ರಮಾಣ ಹೆಚ್ಚಾಗತ್ತೆ. ಇದರಿಂದ ಅನುಕೂಲ ಇದೆ, ಯಾವುದೇ ಒಂದು ತೊಂದರೆ ಅಂತೂ ಇರಲ್ವ. ಇನ್ನು ದಿನದ ಯಾವ ಕಾಲದಲ್ಲಿ ಈ ನೀರನ್ನ ಕೊಡಬೇಕಾಗತ್ತೆ? ಮುಖ್ಯವಾಗಿ ನಾವು ದಿನದ ನಿರ್ದಿಷ್ಟ ಟೈಮ್ಕಿಂತನೂ ಮುಂಜಾನೆ ಮತ್ತು ಸಾಯಂಕಾಲ ಕೊಡ್ತಕ್ಕಂಥದ್ದು ಸೂಕ್ತ. ಮಧ್ಯಾಹ್ನ ಕೊಟ್ಟರೆ ಏನ್ ತೊಂದರೆ ಏನಿಲ್ಲ, ನಿರ್ದಿಷ್ಟಪಡಿಸಿದ ಟೈಮ್ ಅಂತ ಏನಿಲ್ಲ. ಇದು ಒಂದು ಗಮನಿಸ್ಬೇಕಿಲ್ಲೇ, ಹೂ ಅರಳಿದ ನಂತರ ಇಮಿಡಿಯೇಟ್ ನೀರು ಕೊಡಬಾರದು, ಅದು ಪರಾಗಸ್ಪರ್ಶಕ್ಕೆ ಪಾಲಿನೇಷನ್ಗೆ ಅಫೆಕ್ಟ್ ಆಗುತ್ತೆ. ಹೂ ಅರಳಿದ ದಿವಸ 2-3 days ಗ್ಯಾಪ್ ಇರಲೇಬೇಕಾಗತ್ತೆ, ಅದು ಒಂದು ತುಂಬಾ ಗಮನಿಸ್ಬೇಕು. ಇನ್ನ ಡಾಕ್ಟರ್ ರುದ್ರಗೌಡ ಅವರೇ, ಈ ಕಾಫಿ ಬೆಳೆ ಯಾವ ಒಂದು ಹಂತಗಳಲ್ಲಿ ಈ ನೀರಿಗೆ ಬಹಳಷ್ಟು ಹಾತೊರೆಯುತ್ತೆ, ನೀರಾವರಿಗೆ ಕಾಫಿ ಬೆಳೆಯ ಸಂದಿಗ್ಧ ಹಂತಗಳು ಯಾವ್ಯಾವು ಅಂತೀರಿ? ಇದು ಒಂದು ಕರೆಕ್ಟ್. ನಾವು ವೈಜ್ಞಾನಿಕ ಒಂದು ಅಂಶವನ್ನ ವಿಶ್ಲೇಷಣೆ ನೋಡೋದಾದ್ರೆ ಹೂ ಬಿಡುವಿಕೆ ಮತ್ತು ಹಿಮ್ಮಳೆ ಅವಧಿ, ಬ್ಲಾಸಮ್ ಅಂಡ್ ಬ್ಯಾಕಿಂಗ್ ಅಂತೀವಿ. ಹೌದು, ನಮ್ಮ ಪ್ರದೇಶದಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದದ್ದು ಎಕ್ಸ್ಟೆಂಡೆಡ್ ಸಮ್ಮರ್ ಕೂಡ, ಬೇಸಿಗೆ ಮುಂದುವರಿತಾ ಇರುತ್ತೆ. ಮುಂದುವರೆದ ಬೇಸಿಗೆ ಕಾಲದಲ್ಲಿ ನೀರಿನ ವ್ಯವಸ್ಥೆ ಇಂಪಾರ್ಟೆಂಟ್. ಎರಡನೇ ಹಂತ ಬೆರಿ ಎಕ್ಸ್ಪ್ಯಾನ್ಷನ್ ಅಥವಾ ಬೆರಿ ವಿಸ್ತರಣೆ ಹಂತ ಅಂತೀವಿ. ಅದು ಹೂ ಅರಳಿದ ನಂತರ 7-17 weeks ತನಕ ಇರುತ್ತೆ. ಮತ್ತೊಂದು ಡ್ರೈ ಮ್ಯಾಟರ್ ಡೆವಲಪ್ಮೆಂಟ್ ಮತ್ತು ಬೀನ್ ತುಂಬುವ ಹಂತ, ಡ್ರೈ ಮ್ಯಾಟರ್ ಡೆವಲಪ್ಮೆಂಟ್ ಮತ್ತು ಬೀನ್ ಫಿಲ್ಲಿಂಗ್ ಸ್ಟೇಜ್ ಅಂತೀವಿ. ಈ ಬೆರಿ ಎಕ್ಸ್ಪ್ಯಾನ್ಷನ್ ಮತ್ತು ಡ್ರೈ ಮ್ಯಾಟರ್ ಡೆವಲಪ್ಮೆಂಟ್ ಮತ್ತು ಬೀನ್ ಫಿಲ್ಲಿಂಗ್ ಸ್ಟೇಜ್ ನಲ್ಲಿ ನಮ್ಮ ದೇಶದಲ್ಲಿ ಮಳೆ ಹಂಚಿಕೆ ಇರುತ್ತೆ ಆ ಟೈಮ್ನಲ್ಲಿ. ಹೌದು, ಈ ಸಮಯದಲ್ಲಿ ತುಂಬಾ ನಮಗೆ ನೀರಾವರಿ ಬಗ್ಗೆ ಚಿಂತಿಸತಕ್ಕಂತ ಅವಶ್ಯಕತೆ ಇರಲ್ಲ. ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಹೂ ಬಿಡುವಿಕೆ, ಹಿಮ್ಮಳೆ ಅವಧಿ ಮತ್ತು ಮುಂದುವರೆದ ಬೇಸಿಗೆ ಕಾಲದಲ್ಲಿ. ಈ ಒಂದು ಮೂರು ಅಂಶಗಳಲ್ಲಿ ನಾವು ಹೆಚ್ಚು ಹೆಚ್ಚು ನೀರಿನ ವ್ಯವಸ್ಥೆ ಮಾಡ್ಕೊಂಡು ನೀರಾವರಿ ಕೊಟ್ಟದ್ದಾದ್ರೆ ರೋಬಸ್ಟ್ ಕಾಫಿಯಲ್ಲಿ ತುಂಬಾ ತುಂಬಾ ಉತ್ತಮವಾದಂತ ಇಳುವರಿನ ಕೊಡ್ಲಿಕ್ಕೆ ಹೆಚ್ಚು ಅವಕಾಶಗಳಿರುತ್ತೆ. ಅಂದ್ರೆ ಈ ಕಾಯಿ ವಿಸ್ತರಣೆ ಹಂತ ಮತ್ತೆ ಬೆಳೆ ತುಂಬುವಂತ ಹಂತ ಮಾನ್ಸೂನ್ ಮಳೆಗೆ ಅದು ಮೇಳೈಸುತ್ತೆ, ಹಾಗಾಗಿ ಅಲ್ಲಿ ನಾವು ಹೆಚ್ಚು ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತೀರ? ಖಂಡಿತವಾಗಿಲ್ಲ. ನಾವು ನೀರಾವರಿ ಕೊಡೋದಕ್ಕಿಂತ ಮುಂಚೆ ಆ ಕಾಫಿ ಗಿಡಗಳನ್ನ ಏನಾದ್ರು ಸಿದ್ಧಗೊಳಿಸ್ಕೋಬೇಕಾಗತ್ತಾ? ಖಂಡಿತವಾಗ್ಲು ಕೂಡ. ಇಲ್ಲಿ ನೀರಿಗೆ ನಾವು ಹೆಚ್ಚು ಫಲಿತಾಂಶಗಳನ್ನ ಪಡಬೇಕಂದ್ರೆ ಪ್ರಿಪರೇಷನ್ ಆಫ್ ಕಾಫಿ ಫಾರ್ ಇರಿಗೇಷನ್ ಅಂತ ಹೇಳ್ತೀವತ್ತ, ನೀರಾವರಿಗಾಗಿ ಕಾಫಿ ಗಿಡಗಳನ್ನು ತಯಾರಿಸುವುದು ಅಥವಾ ಸಿದ್ಧಗೊಳಿಸುವುದು ಅತಿ ಇಂಪಾರ್ಟೆಂಟ್. ಇದರಲ್ಲಿ ನಾವು ಏನೇನು ಗಮನಿಸ್ಬೇಕಂದ್ರೆ ದಟ್ಟವಾದಂತ ನೆರಳಲ್ಲಿರ್ತಕ್ಕಂತ ಗಿಡಗಳನ್ನು ಬಿಟ್ಟು ಹಳೆ ಪ್ಲಾಂಟೇಶನ್ ಬ್ಲಾಕ್ ಅನ್ನು ಬಿಡಬೇಕಾಗತ್ತೆ. ಕಿರಿಯ ಮತ್ತು ಹೆಚ್ಚು ಸ್ಪಂದಿಸ್ತಕ್ಕಂತ ಕಾಫಿಗೆ ಯಂಗ್ ಮತ್ತು ರೆಸ್ಪಾಂಡಿಂಗ್ ಕ್ರಾಪ್ಸ್ ಏನು ತುಂಬಾ ಇಳುವರಿ ಕೊಡ್ತಕ್ಕಂತ ತಾಕಗಳಿಗೆ ಹೆಚ್ಚು ಅಂತೂ ನಾವು ಆದ್ಯತೆ ಕೊಡಬೇಕಾಗತ್ತೆ. ನೆರಳನ್ನು ಕೂಡ ನಿಯಂತ್ರಿಸಿ ಕಾಫಿಯನ್ನು ಕಸಿ ಮಾಡಬೇಕಾಗತ್ತೆ. ಯಾವುದೇ ಒಂದು ರೆಕ್ಕೆ ಬೋರ್ಲ್ ಆಗಿರ್ಬೋದು, ಸತ್ತ ಕೊಂಬೆಗಳನ್ನಾಗಿರ್ಬೋದು, ವೈಪಿ ವುಡ್ಸ್ ಅಂತ ಇವತ್ತ ಚಾವಣಿ ತೆಗಿಬೇಕಾಗತ್ತೆ, ಅಂತ ಎಲ್ಲ ರೆಂಬೆಗಳನ್ನ ಕಟ್ ಮಾಡಿ ನೀರಾವರಿ ಕೊಟ್ರೆ ಹೊಸ ಬೆಳವಣಿಗೆ ಅನುಕೂಲ ಆಗತ್ತೆ. ನೀರಾವರಿ ಕೊಡೋಕ್ಕಿಂತ ಮೊದ್ಲೇ ಕಳೆಗಳನ್ನ ನಾವು ನಿರಂತರ ನೀರಾವರಿ ಮಾಡಿದ್ರೆ ಅದರಲ್ಲಿ ಕೊಟ್ಟಂತ ನೀರು ಕಾಫಿ ಗಿಡಗಳಿಗೆ ಹೆಚ್ಚು ಸದ್ಬಳಕೆ ಆಗತ್ತೆ ಬೇರೆ ಬೆಳೆಗಿಂತ ಕೂಡ. ನಮ್ಮಲ್ಲೆಲ್ಲ ಈಗ ಈ ತುಂತುರು ನೀರಾವರಿನೇ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಒಂದು ನೀರಾವರಿ ಪದ್ಧತಿ. ನಮ್ಮ ಕಾಫಿ ಬೆಳೆಗಾರರ ಒಂದು ಅನುಕೂಲಕ್ಕಾಗಿ ಯಾವ್ಯಾವ ನೀರಾವರಿ ವಿಧಾನಗಳನ್ನ ಕಾಫಿ ಬೆಳೆನಲ್ಲಿ ಬಳಸ್ಕೋಬಹುದು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗ್ಲು. ತಾವೆಲ್ಲ ಸುಮಾರು ಬೆಳೆಗಾರ ಬಾಂಧವರು ಅಳಸತ್ತಕ್ಕಂತ ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತಾರೆ. ಹೌದು. ಇನ್ನೊಂದು ಪದ್ಧತಿ ಅಂದ್ರೆ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಇರಿಗೇಷನ್ ಇದೆ. ಎಲ್ಲಿ ಸಮತಟ್ಟಾದಂತ ಭೂ ಪ್ರದೇಶದಲ್ಲಿ ಕಡಿಮೆ ಪ್ರೆಷರ್ಲಿಂದ ಕೂಡ ನಾವು ನೀರಾವರಿ ಮಾಡಬಹುದು. ಈ ಮುಂದುವರೆದಂತ ನೀರಾವರಿ ಹನಿ ನೀರಾವರಿ ಪದ್ಧತಿ ಕೂಡ ಸ್ವಲ್ಪ ಸ್ವಲ್ಪ ಬೆಳೆಗಾರ ಬಾಂಧವರು ಹನಿ ನೀರಾವರಿಯನ್ನು ಕೂಡ ಅಳವಡಿಸಿಕೊಳ್ತಾ ಇದ್ದಾರೆ. ನನ್ನ ಒಂದು ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅತಿ ಸೂಕ್ತ. ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತ ಇದೆ, ಹೆಚ್ಚು ಇಳುವರಿ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲಾ ರೈತರಿಗೂ ಕೂಡ ನೀರಿನ ಲಭ್ಯತೆ ಕಡಿಮೆ ಇರುತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಏನು ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಇದು ಒಂದು ಉತ್ತಮ ಪ್ರಶ್ನೆ. ಕಾಫಿ ಮಂಡಳಿಯಿಂದ ನಾವು ಹೇಳ್ತೀವಿ, ಹೂ ಬರಲಿಕ್ಕೆ ಬ್ಲಾಸಮ್ ಇರಿಗೇಷನ್ ಕೊಡಿ, ಹೂ ಕಟ್ಟಲಿಕ್ಕೆ ಬ್ಯಾಕಿಂಗ್ ಇರಿಗೇಷನ್ ಕೊಡಿ, ಹೌದು, ಮುಂದುವರೆದಂತ ಸಮ್ಮರ್ ಬೇಸಿಗೆಯಲ್ಲಿ ಇನ್ನೊಂದು ನೀರಾವರಿ ಕೊಡಿ ಅಂತೇಳಿ ಹಲವಾರು ಬೆಳೆಗಾರ ಬಾಂಧವರಲ್ಲಿ ಈ ಮೂರು ಹಂತಕ್ಕೆ ನೀರಾವರಿ ಲಭ್ಯತೆ ಇರಲ್ಲ. ಲಭ್ಯತೆ ಇದ್ದಂತ ಬೆಳೆಗಾರದಿಂದ ಬಾಂಧವರು ಈ ಮೂರು ಹಂತದಲ್ಲಿ ನೀರು ಕೊಟ್ರೆ ಉತ್ತಮ. ಇನ್ನು ಹಲವಾರು ಸಂದರ್ಭ ಲಿಮಿಟೆಡ್ ಇರಿಗೇಷನ್ ಇರುತ್ತೆ, ಅಥವಾ ನೀರಿನ ಲಭ್ಯತೆ ಕಡಿಮೆ ಇರುತ್ತೆ. ಉದಾಹರಣೆಗೆ ಯಾವುದೋ ಒಬ್ಬ ಕಾಫಿ ಕೃಷಿಕ ಕಾಫಿ ಬೆಳೆಗಾರರು ಎರಡೇ ಸಲ ಕೊಡ್ಲಿಕ್ಕೆ ಆಗತ್ತೆ, ನನ್ನ ಮೂರ್ ಸಲ ಕೊಡ್ಲಿಕ್ಕೆ ಆಗಲ್ಲ, ನಾಲ್ಕ್ ಸಲ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ನಮ್ಮ ಮುಖ್ಯ ಸಲಹೆ ಹೂ ಮಳೆ ಮತ್ತು ಹಿಮ್ಮಳೆಗೆ ಆದ್ಯತೆ ಕೊಡಿ ಅಂತೇಳಿ. ಇನ್ನು ಹಲವಾರು ಸಂದರ್ಭಗಳನ್ನ ನಾವು ನೋಡ್ತಾ ಇರ್ತೀವಿ ಕ್ಷೇತ್ರ ಮಟ್ಟದಲ್ಲಿ, ಎರಡು ಸಲನು ಕೊಡ್ಲಿಕ್ಕೆ ಆಗಲ್ಲ, ಹೌದು, ನನಗ್ ಒಂದೇ ಸಲ ಕೊಡ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ನಮ್ಮೊಂದು ಪ್ರಯಾರಿಟಿ ಅಂದ್ರೆ ಹೂ ಮಳೆ. ಹೂ ಮಳೆಗೆ ಅವ್ರಿಗೇನು ಸಲಹೆ ಕೊಡ್ತಾ ಇದೀವಿ ಅಂದ್ರೆ ಒಂದೂವರೆ ಇಂಚಿಗಿಂತ ಹೆಚ್ಚಿಗೆ ನೀರ್ ಕೊಡಿ. ನಿಮ್ಗೆ ಎರಡನೇ ಸಲ ಕೊಡ್ಲಿಕ್ಕೆ ಆಗದಿಲ್ಲಪ್ಪ ಅಂದ್ರೆ 38-50 mm ತನನು ಕೂಡ ನೀವು ಇರಿಗೇಷನ್ ಕೊಡೋದು ಉತ್ತಮ. ನಿಮ್ಗೆ ಬ್ಯಾಕಿಂಗ್ ಕೊಡಕ್ ಆಗಲ್ಲ ಅಂದ್ರೆ ಅಂತವರಲ್ಲಿ ನಾವು ಒಂದು ಎರಡು ದಶಕಗಳ ಸಂಶೋಧನಾ ಫಲಿತಾಂಶವನ್ನು ಗಮನಿಸೋದಾದ್ರೆ ಬ್ಯಾಕಿಂಗ್ ಬದಲಾಗಿ ಬ್ಲಾಸಮ್ ಇರಿಗೇಷನ್ ಕೊಟ್ಟು ಬ್ಯಾಕಿಂಗ್ ಕೊಡದೆ ಕೊಡ್ಲಿಕ್ಕೆ ಆಗಲ್ಲ ಅಂತಕ್ಕಂತ ಬೆಳೆಗಾರರಿಗೆ ಬರ ನಿರ್ವಹಣೆಗಾಗಿ ನ್ಯೂಟ್ರಿಯೆಂಟ್ ಮಿಕ್ಸರ್ ಸ್ಪ್ರೇ ಸಜೆಸ್ಟ್ ಮಾಡ್ತೀವಿ. ಪೋಷಕಾಂಶಗಳ ಮಿಶ್ರಣವನ್ನ ಸಿಂಪರಣೆ ಮಾಡಿ ಅಂತೇಳಿ. ಆ ಸಿಂಪರಣೆ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಅದೇನು ನೀರಿಗೆ ಪರ್ಯಾಯ ಅಲ್ಲ ಆಗ್ತಕ್ಕಂತ ನಷ್ಟವನ್ನ ಪೋಷಕಾಂಶಗಳ ಮಿಶ್ರಣ ಸಿಂಪರಣೆ ಮಾಡೋದ್ರಿಂದ ಕಡಿತಗೊಳಿಸಬಹುದು. ಅದು ರೈತರು ಕೇಳಬಹುದು ಏನು ಅಂತೇಳಿ. ಹೌದು. ಅದರಲ್ಲಿ ಮುಖ್ಯವಾಗಿ ನಾವು ಸಜೆಸ್ಟ್ ಮಾಡೋದು 1 kg ಯೂರಿಯಾ, 1 kg ಸಿಂಗಲ್ ಸೂಪರ್ ಫಾಸ್ಫೇಟ್, 750 g ಮ್ಯೂರಾಟ ಪೊಟ್ಯಾಶ್ ಮತ್ತು 1 kg ಜಿಂಕ್ ಸಲ್ಫೇಟ್. ಇದ್ರ ಜೊತೆಗೆ ಬೆಳೆ ಪ್ರಚೋದಕ ಬರುತ್ತೆ, ಇನಿ ಅಂತ ಹೇಳ್ತೀವಿ, ಪ್ಲಾನಿಫಿಕ್ಸ್ ಅಂತ ಬರುತ್ತೆ. ಹೌದು. ಒಂದು 50 mL ಪ್ರತಿ ಬ್ಯಾರಲ್ ನೀರಿಗೆ ಈ ಎಲ್ಲಾ ಮಿಶ್ರಣ ಮಾಡಿ 200 L ಮಿಶ್ರಣ ಮಾಡಿ ಸಿಂಪರಣೆ ಮಾತ್ರ ನೀರಾವರಿ ಮಾಡಿದ ಒಂದು 15-20 ದಿವಸದ ನಂತರ ಈ ಸಿಂಪರಣೆ ಮಾಡುದು ಉತ್ತಮ. ಇದ್ರ ಬ್ಯಾಕಿಂಗ್ ಕೊಡಕ್ ಆಗದೆ ಇದ್ದಂತ ಪಕ್ಷದಲ್ಲಿ ಈ ಸಿಂಪರಣೆ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಆಗ್ತಕ್ಕಂತ ನಷ್ಟವನ್ನ ಕಡಿಮೆ ಮಾಡಬಹುದು. ಇನ್ನ ಎಲ್ಲೆಲ್ಲಿ ತೇವಾಂಶದ ಕೊರತೆ ಇರುತ್ತೆ, ನೀರು ಕುಡೋದಕ್ಕೆ ನೀರಿನ ಅಭಾವ ಇರುತ್ತೆ, ಅಂತ ಸಂದರ್ಭದಲ್ಲಿ ಕಾಫಿ ತೋಟಗಳಲ್ಲಿ ತೇವಾಂಶದ ಸಂರಕ್ಷಣೆಗೆ ನಮ್ಮ ರೈತ ಬಾಂಧವರು ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ಖಂಡಿತವಾಗ್ಲು ಈ ಪ್ರಶ್ನೆ ಮುಖ್ಯವಾಗಿ ನಮ್ಮ ಎಳೆ ಅಥವಾ ಈ ನಾಟಿ ಮಾಡಿರ್ತಕ್ಕಂತ ಬೆಳೆಗೆ ಅತಿ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ಸ್ಥಾನಿಕ ತೇವಾಂಶದ ಸಂರಕ್ಷಣೆ ಕ್ರಮಗಳು ಅಂತ ಹೇಳ್ತೀವಿ. ಹೌದು, ಸ್ಥಾನಿಕ ತೇವಾಂಶ ಕ್ರಮಗಳಂದ್ರೆ ತೊಟ್ಟಿಲು ಗುಂಡಿಗಳ ಮಾಡಬೇಕಾಗತ್ತೆ. ತೊಟ್ಟಿಲು ಗುಂಡಿ ಜೊತೆಗೆ ತೊಟ್ಟಿಲು ಗುಂಡಿ ಎರಡ್ ತರ ಒಂದು ಕೆಲಸ ಮಾಡುತ್ತೆ. ಮಳೆಗಾಲದಲ್ಲಿ ಮಳೆ ನೀರನ್ನ ಭೂಮಿಯಲ್ಲಿ ಇಂಗಿಸಿ ಹೆಚ್ಚು ತೇವಾಂಶ ಇಟ್ಕೊಳಕ್ ಸಹಾಯ ಮಾಡುತ್ತೆ. ಜೊತೆಗೆ ದರಗಳು ಬಿದ್ದಂತದನ್ನ ಅಲ್ಲೇ ಚೆನ್ನಾಗಿ ಕಳಿತು ಕಾಂಪೋಸ್ಟ್ ಗೊಬ್ಬರ ಮಾಡ್ಲಿಕ್ಕೆ ಆಗುತ್ತೆ. ಆ ದರಗನ್ನ ಮಲ್ಚಿಂಗ್ ಮಾಡ್ಬೇಕಾಗತ್ತೆ ಅಥವಾ ನಾವು ಹೊದಿಕೆ ಮಾಡ್ಬೇಕಾಗತ್ತೆ. ದರಗಿನ ಹೊದಿಕೆ, ದರಗಿನ ಹೊದಿಕೆ ಮಾಡೋದ್ರಿಂದನು ಕೂಡ ತೇವಾಂಶಗಳನ್ನ ಹೆಚ್ಚು ಇಟ್ಕೊಳ್ತಾ ಇರುತ್ತೆ. ಜೊತೆಗೆ ಯಾವುದೇ ನೀರಾವರಿ ಈ ತರ ಕೊಡಕ್ ಆಗಲ್ಲ ಅಂದ್ರೂ ಕೂಡ ಪ್ರತಿ ಒಂದು 15 ದಿವಸಕ್ಕೊಮ್ಮೆ ಇಂಜೆಕ್ಟರ್ ಬರುತ್ತೆ. ಸಬ್ ಸಾಯಿಲ್ ಇಂಜೆಕ್ಟರ್ ಅಂತ ಹೇಳ್ತೀವಿ ನಾವು. ಬೇರಿನ ನೇರವಾಗಿ 2 ಲೀಟರ್ ಒಂದ್ 15 ದಿವಸಕ್ಕೆ ಸಬ್ ಸಾಯಿಲ್ ಇಂಜೆಕ್ಟರ್ ಮುಖಾಂತರ ನೀರ್ ಕೊಟ್ಟು ದರಗನ್ನು ಮುಚ್ಚೋದ್ರಿಂದ ತೇವಾಂಶವನ್ನ ಸಂರಕ್ಷಣೆ ಮಾಡಬಹುದಾಗುತ್ತೆ. ಮಣ್ಣಿಗೆ ಒಂದ್ ರೀತಿ ಇಂಜೆಕ್ಷನ್ ಕೊಟ್ಟಂಗೆ ಚುಚ್ಚುಮದ್ದು. ಚುಚ್ಚುಮದ್ದು ಅಂದ್ರೆ ನೇರವಾಗಿ ಬೇರಿನ ಭಾಗಕ್ಕೆ ನೀರು ಕೊಡೋದ್ರಿಂದ ಆವಿ ಆಗುತ್ತಲ್ಲ, ಆವಿ ಆಗ್ತಕ್ಕಂಥ ಪ್ರಮಾಣವನ್ನ ಕಡಿಮೆ ಮಾಡಿ ಬೇರಿಗೆ ಲಭ್ಯತೆವನ್ನ ನಾವು ಹೆಚ್ಚು ಒದಗಿಸ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಇನ್ನ ಗಿಡಕಪಾತನ್ನ ಯಾವ ಮಾಡಬಹುದು ಅಂತೀರಿ? ಇದು ಒಂದು ಅತಿ ಉತ್ತಮವಾದಂತ ಪ್ರಶ್ನೆ. ಸಾಮಾನ್ಯವಾಗಿ ನಮ್ದು ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಅನ್ನ ಅವಲೋಕಿಸಿ ನೋಡೋದಾದ್ರೆ, ಸಂಶೋಧನಾ ಫಲಿತಾಂಶಗಳ ಅವಲೋಕಿಸಿ ನೋಡೋದಾದ್ರೆ, ಫೆಬ್ರವರಿ 2ನೇ ಪಾಕ್ಷಿಕದಲ್ಲಿ ಫೆಬ್ರವರಿ 2nd fortnight ಮಾಡಿ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಮಾಡಿ ಅಂತೇಳಿ. ಇತ್ತೀಚಿನ ವರ್ಷಗಳ ನೋಡಿದ್ರೆ ಹೂ ಹಣ್ಣು ಕೊಯ್ದು ಒಂದ್ 3-4 ವಾರ ಗ್ಯಾಪ್ ಬಿಟ್ಟುಕೊಂಡು ಗಿಡಕಪಾತ ಮಾಡಿ ನೀರಾವರಿ ಕೊಟ್ರೆ ಹೆಚ್ಚು ರಿಸ್ಪಾಂಡ್ ಬರುತ್ತೆ. ಇನ್ನೊಂದು ತಾವು ಕೇಳಿದ ಪ್ರಶ್ನೆ ಮರ ಕಪಾತ, ನೇರಳೆ ಮರಗಳನ್ನ ಕಪಾತು. ಈ ಟೆಂಪರೇಚರ್ ಮತ್ತು ಉಷ್ಣಾಂಶ ಹೆಚ್ಚಾಗುದ್ರಿಂದ ಈಗ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಮೇಗೆ ಮಳೆ ಸೆಟ್ ಆಗತಕ್ಕಂಥದ್ದು ಅನಿಸ್ತದಲ್ಲ, ಅದಕ್ಕಿಂತ 15 ದಿವಸ ಮೊದಲು ಮರ ಕಪಾತ ಮಾಡೋದು ಉತ್ತಮ. ನಮ್ಮದು ಕಾಫಿ ಮಂಡಳಿಯಿಂದ ಮೊದಲು ನಾವೆಲ್ಲ ಮರ ಕಪಾತನ್ನ ಮಾರ್ಚ್ ಮತ್ತು ಏಪ್ರಿಲ್ ಹೇಳ್ತಿದ್ವಿ. ಇತ್ತೀಚಿನ ಟೆಂಪರೇಚರ್ ನಾವು ಗಮನಿಸಬಹುದು, 2-2.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ. ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾದ್ರೂ ಕೂಡ 10% ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಗಿಡದಲ್ಲಿ ಕಡಿಮೆ ಆಗುತ್ತೆ. ಹೌದೌದು, ಆದ್ರಿಂದ ಈ ಪರಿಣಾಮವನ್ನು ಕಡಿಮೆ ಮಾಡ್ಲಿಕ್ಕೆ ನಾವು ನೆರಳಿನ ಮರಗಳನ್ನ ರಿಟೈನ್ ಮಾಡ್ತಕ್ಕಂಥದ್ದು ಉತ್ತಮ. ಅದಕ್ಕೆ ಮರ ಕಪಾತು ತಡವಾಡ್ಲಿಕ್ಕೆ ಹೇಳ್ತಾ ಇದೀವಿ. ಮಾರ್ಚ್ ಏಪ್ರಿಲ್ ಮಾಡೋದಕ್ಕಿಂತನೂ 3ನೇ ವಾರದ ನಂತರ ಮಾಡುದು ಸೂಕ್ತ. ಅಂದ್ರೆ ಮಳೆ ಪ್ರಾರಂಭವಾದ ಮೇಲೆ ಮಾಡೋದು ಒಳ್ಳೇದು ಅಂತೀರಿ? ಮಳೆ ಪ್ರಾರಂಭ ಆಗತ್ತಂತಕ್ಕಂಥದ್ದು ಸೂಚನೆಗಳು ಕಾಣ್ತಾವಲ್ಲ, ಆ ಟೈಮ್ನಲ್ಲಿ ಮಾಡೋದು ಉತ್ತಮ. ಅಂದ್ರೆ ಮೋಡ ಕವಿದ ವಾತಾವರಣ ಬರುತ್ತಲ್ಲ? ಖಂಡಿತವಾಗಿಯೂ. ನೆರಳಿದ್ದು ಸ್ವಲ್ಪ ಬಿಸಿಲಿನ ತೀಕ್ಷ್ಣತೆ ಕಡಿಮೆ ಆದಾಗ ಮಾಡೋದು ಒಳ್ಳೇದು ಅಂತೀರಿ? ಒಟ್ಟಾರೆ ಡಾಕ್ಟರ್ ರುದ್ರಗೌಡ ಅವರೇ, ಈ ಕಾಫಿ ಬೆಳೆನಲ್ಲಿ ನೀರಾವರಿಯಿಂದ ಆಗುವಂತ ಅನುಕೂಲಗಳು ಏನು ಅಂತೀರಿ? ಇಷ್ಟೆಲ್ಲ ಮಾಡಿದ್ರು ಕೂಡ ಏನೆಲ್ಲ ಆಗ್ಬಹುದು ಅಂತಕ್ಕಂಥದ್ದು ಅತಿ ಅರ್ಥಗೊಳ್ಬೇಕಂತದ್ದು ಮುಖ್ಯ ಇಂಪಾರ್ಟೆಂಟ್. ಇದನ್ನ ಗಮನಿಸಿ ನೀವು ಯಾರಾದ್ರೂ ಬೆಳೆಗಾರರು ನೀರ್ ಕೊಟ್ಟದ್ದು ತಾಕಿಗೆ, ನೀರ್ ಕೊಡದೇ ಇದ್ದಂತ ತಾಕಿಗೆ ನೋಡಿದ್ರೆ ನಿಮಗೆ ಒಂದು ಫಲಿತಾಂಶ ಕಣ್ಣಿಗೆ ಕಾಣಿಸುತ್ತೆ. ಲ್ಯಾಟ್ರಲ್ ಲೆಂತ್ ಡಬಲ್ ಆಗುತ್ತೆ, ಎಲೆಯ ಭಾಗ 45% ಪ್ರದೇಶ ಹೆಚ್ಚಾಗುತ್ತೆ. ಲೀಫ್ ಏರಿಯಾ ಅಂತೀವಿ, ಲೀಫ್ ಏರಿಯಾ ಇಸ್ ನಿಯರ್ಲಿ ಅರೌಂಡ್ 45% ಹೆಚ್ಚಾಗುತ್ತೆ. ಪೋಷಕಾಂಶಗಳ ಅಬ್ಸರ್ಪ್ಷನ್ಸ್ ಕೂಡ ಹೆಚ್ಚಾಗುತ್ತೆ. ಎಷ್ಟು ಒಂದೇ ಬಾರಿಗೆ ಹಣ್ಣುಗಳು ಹಣ್ಣಾಗ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಇಳುವರಿಯಲ್ಲಿ ನಾವು ಬರೀ ಸ್ಪ್ರಿಂಕ್ಲರ್ ಇರಿಗೇಷನ್ ಒಂದೇ ಟೈಮ್ ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಕೊಟ್ರೆ ಕನಿಷ್ಠ 60% ಇಳುವರಿನ ಹೆಚ್ಚು ಮಾಡಬಹುದು. ಹೂ ಮಳೆ, ಹಿಮ್ಮಳೆ ಮತ್ತು ಮುಂದುವರೆದಂತ ಬೇಸಿಗೆಯಲ್ಲಿ ಇರಿಗೇಷನ್ ಕೊಟ್ಟದ್ದಾದ್ರೆ ನೀರು ಕೊಟ್ಟಂತ ತಾಕಿಗೂ ನೀರಾವರಿ ಕೊಡದೇ ಇದ್ದಂತ ತಾಕಿಗೆ ಇಳುವರಿ ನೋಡಿದ್ರೆ ಇಳುವರಿ ಡಬಲ್ ಮಾಡಬಹುದು. ಜೊತೆಗೆ ನಾವು ನೀರನ್ನ ಕೊಡೋದ್ರಿಂದ ಮಣ್ಣಿಗೆ ನಾವು ಸುಣ್ಣವನ್ನ ಬಳಸೋದಕ್ಕೆ ಅನುಕೂಲ ಆಗುತ್ತೆ. ಅದು ಒಂದು ಕೂಡ ಹೆಚ್ಚಿನ ಅನುಕೂಲ. ನಾವು ಪೋಷಕಾಂಶಗಳನ್ನ ಕೊಡೋದಕ್ಕಿಂತ ಪೂರ್ವದಲ್ಲಿ ಮಣ್ಣಿನ ರಸಸಾರವನ್ನ ನ್ಯೂಟ್ರಲೈಸ್ ಮಾಡಿ ಕೊಟ್ರೆ ಕೊಟ್ಟಂತ ಪೋಷಕಾಂಶಗಳು ಹೆಚ್ಚು ಗಿಡಗಳಿಗೆ ಲಭ್ಯತೆಗೆ ಅನುಕೂಲ ಆಗುತ್ತೆ. ನೀರಾವರಿ ಮಾಡೋದ್ರಿಂದ ನಿಮ್ ಮಣ್ಣಿನ ರಸಸಾರವನ್ನು ಸರಿಪಡಿಸಿ ಮುಂಗಾರಿನ ಪ್ರಾರಂಭಕ್ಕಿಂತ ನಾವು ಏನು ಪ್ರೀ ಮಾನ್ಸೂನ್ ಫರ್ಟಿಲೈಸರ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡೋ ಟೈಮ್ನಕ್ಕಿಂತ ನಮ್ದು pH ಹೆಚ್ಚಾಗಿರುತ್ತೆ. ಕೊಟ್ಟಂತ ಪೋಷಕಾಂಶಗಳು ನೇರವಾಗಿ ಗಿಡಗಳಿಗೆ ಸದ್ಬಳಕೆ ಹೊಂದಿ ಇಳುವರಿ ಹೆಚ್ಚಳ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಅಂದ್ರೆ ನೀರನ್ನ ಕೊಡೋದ್ರಿಂದ ಮಣ್ಣಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುತ್ತೆ, ಅಂತ ಸಂದರ್ಭದಲ್ಲಿ ನಾವು ಸುಣ್ಣವನ್ನ ಬಳಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಖಂಡಿತವಾಗ್ಲು. ಆತ್ಮೀಯ ರೈತ ಬಾಂಧವರೇ, ತಾವು ಡಾಕ್ಟರ್ ರುದ್ರಗೌಡ ಅವರ ಜೊತೆ ಮಾತನಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9538304543. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9538304543. ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ತೋಟಗಳಲ್ಲಿ ನೀರನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ, ಜೊತೆಗೆ ಈ ತೇವಾಂಶದ ಕೊರತೆಯ ಸಂದರ್ಭದಲ್ಲಿ ಈ ತೇವಾಂಶದ ಸಂರಕ್ಷಣೆಯನ್ನು ಹೇಗೆ ಕಾಫಿ ತೋಟಗಳಲ್ಲಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ತುಂಬ ತುಂಬ ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಯಿಂದ 28,000 ರೂಪಾಯಿಗಳು, ಅರೇಬಿಕಾ ಚರಿ 13,300 ರೂಪಾಯಿಯಿಂದ 15,700 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 10,400 ರೂಪಾಯಿಯಿಂದ 11,250 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಹಾರ ನಂಜಾಗುವಿಕೆಗೆ ಕಾರಣಗಳು ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಬೆಕ್ಕೆ ಸೊಡ್ಲೂರು ಗ್ರಾಮ ಶ್ರೀ ಮಂದತವ್ವ ದೇವರ ಪುತ್ತರಿ ಕೋಲಮಂದ್ ಇದೇ 7ರಂದು ಭಾನುವಾರ ಅಪರಾಹ್ನ 2 ಗಂಟೆಯಿಂದ ನಡೆಯಲಿದೆ. ನಂತರ ಭಂಡಾರ ಹರಕೆ ಇದೆ. ಭಕ್ತಾದಿಗಳಲ್ಲಾಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಪೊನ್ನಂಪೇಟೆ ತಾಲೂಕು ಕಾನೂರು ಗ್ರಾಮದ ಹದ್ದುಗೂಡು ನಿವಾಸಿ ದಿವಂಗತ ಮರಾಠಿ ಶ್ರೀ ಪೊನ್ನಪ್ಪನವರ ಪುತ್ರ ಮರಾಠಿ ಶ್ರೀ ಪ್ರವೀಣ್ ಅಪ್ಪಿ ಅವರು ಇಂದು ನಿಧನರಾದರು. 35 ವರ್ಷ ಪ್ರಾಯದ ಪ್ರವೀಣ್ ಅಪ್ಪಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಪೊನ್ನಪ್ಪಸಂತೆ ಬೀಳೂರು ಗ್ರಾಮತ್ರ ಆದೆಂಗಡ ಕೆ ನಂಜಪ್ಪ ರಾಮು ಇಂದು ಮರಣಪಟ್ಟಿತು. 78 ಬಯತ್ರ ಆದೆಂಗಡ ಕೆ ನಂಜಪ್ಪ ರಾಮು ಐಂಗಡ ಆಖೇರಿ ಕಾರ್ಯ ನಾಳೆ ಮಜ್ಜನ ಬೀಳೂರು ಗ್ರಾಮತ್ರ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್, ಅಂಜು ಮಗಳು, ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆನ ಕಡೆಯಿಂದ ಮಡಿಕೇರಿನ ತಾಲೂಕು ಪಂಚಾಯಿತಿ ಸಭಾ ಬಾಡಿಲಿಯಿಂದ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನವರ 69ನೇ ಪರಿನಿರ್ವಾಣ ದಿನ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ನವರ ಪಾಠಕ್ಕೆ ಹೂ ಹಾಕಿ ಮಾತಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜನವು, ಅಂಬೇಡ್ಕರ್ನವು ದೇಶ ವಿದೇಶಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನ ಪಡ್ಕೊಂಡಿದ್ದು ಅವರ ಅಧ್ಯಯನ ಕೇಂದ್ರಗ ಮತ್ತು ಸಂಶೋಧನಾ ಕೇಂದ್ರಗ ದೇಶ ವಿದೇಶಗಳಲ್ಲಿ ಸಹ ಹುಟ್ಟು. ಅವರ ಓದು ಮತ್ತು ಸಾಮಾಜಿಕ ಹೋರಾಟನೇ ರಾಷ್ಟ್ರದಲ್ಲಿ ಒಂದು ಮಹಾನ್ ಕ್ರಾಂತಿಗೆ ಕಾರಣ ಆತು. ಅವರ ಜೀವನ ಮೌಲ್ಯ ಮತ್ತು ಮಾರ್ಗದರ್ಶನದಂಗೆ ನಾವು ನಡ್ಕೊಳಕು ಅಂತ ಹೇಳಿದೋ. ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗ ಸೇರಿದಂಗೆ ಗಣ್ಯರು ಹಾಜರಿದ್ದು. ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ಇಂದು ಜಿಲ್ಲಾಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ನಡೆದು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ನವು, ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಜನಕ್ಕೆ ತಲುಪಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು ಈ ನಿಟ್ಟಿನಲ್ಲಿ ಅಧಿಕಾರಿಗ ಕಾರ್ಯನಿಸಕ್ಕೂ ಯಾವುದೇ ಕಾರಣಕ್ಕೂ ತಡ ಹಾಕಾಗದು ಅಂತ ಹೇಳಿದು. ಅಲ್ಲದೆ ಮಡಿಕೇರಿನ ಸ್ಟೀವರ್ಟ್ಸ್ ಹಿಲಲ್ಲಿ ಕಸ ವಿಲೇವಾರಿ ಕಾರ್ಯ ಪ್ರಗತಿ ಸಾಧಿಸದೇ ಇರುವುದಕ್ಕೆ ಅಸಮಾಧಾನ ಪಟ್ಟುಕೊಂಡ ಸಂಸದರು ನೆವನ ಹೇಳುವುದು ಸರಿಯಲ್ಲ, ಕೆಲಸಗ ಸರಿಯಾಗಿ ಹಾಕು ಅಂತ ಹೇಳಿದು. ಹಾಗೆ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಮುಖ್ಯಸ್ಥರಿಂದ ಸಂಸದರು ಮಾಹಿತಿ ಪಡ್ಕೊಂಡು ಸುಮಾರು ವರ್ಷಗಳಿಂದ ಹಕ್ಕು ಪಡೆಯದೇ ಉಳ್ಕೊಂಡಿರುವ ಬ್ಯಾಂಕ್ ಠೇವಣಿಗ ವಿಮೆ ಕಂತುಗಳನ್ನ ಕಾನೂನುಬದ್ಧ ಹಕ್ಕುದಾರರಿಗೆ ಕೊಡಿಸುವ ನಿಮ್ಮ ಹಣ ನಿಮ್ಮ ಹಕ್ಕು ಶಿಬಿರ ನಾಳ್ದು 8ನೇ ತಾರೀಕು ಮಡಿಕೇರಿನ ಜಿಲ್ಲಾ ಪಂಚಾಯತ್ KDB ಸಭಾಬಾಡಿಲಿ 11:30 ನಡೆಯಕ್ಕಿದ್ದು ಬ್ಯಾಂಕ್ಗಳ ನಿಷ್ಕ್ರಿಯ ಖಾತೆಗಳಲ್ಲಿರುವ ದುಡ್ಡು ಮತ್ತು 10 ವರ್ಷಗಳಿಗಿಂತ ಹಳೆದಾದ ಕ್ಲೈಮ್ ಮಾಡದ ಠೇವಣಿಗಳನ್ನ RBIನ DEAF ನಿಧಿಗೆ ವರ್ಗಾವಣೆ ಮಾಡುವೆ. ಈ ಬಗ್ಗೆಲಿ ಏನಾದರೂ ಇತ್ತ ಸಮಸ್ಯೆಗ ಇರುವ ಸಾರ್ವಜನಿಕರು ಸಂಬಂಧಪಟ್ಟ ಗುರುತಿನ ಪತ್ರ ದಾಖಲೆಗಳೊಟ್ಟಿಗೆ ಶಿಬಿರದಲ್ಲಿ ಭಾಗವಹಿಸಿ ಅಗತ್ಯ ಸಲಹೆ ಮತ್ತು ಪ್ರಯೋಜನ ಪಡ್ಕೊಳಕ್ಕಂತ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ತಿಳಿಸೋಳು. 2024-25 ಸಾಲಿಗೆ ಹೆಣ್ಣು ಜನರ ಅಭಿವೃದ್ಧಿ ಕ್ಷೇತ್ರದಲ್ಲಿ ಆದರ್ಶ ಸೇವೆ ಮಾಡಿರುವ ವ್ಯಕ್ತಿ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಅರ್ಜಿ ಕರೆದಿದ್ದು January 1, 2025 December 31, 2025 ಒಳಗೆ ಶೌರ್ಯ, ಸಾಹಸ, ಪ್ರಾಣ ರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿ ರಕ್ಷಣೆ ಇಂಥ ಕಾರ್ಯಗಳನ್ನ ಮಾಡಿದ ವೀರ ಹೆಣ್ಮಕ್ಕ ಅರ್ಜಿ ಒಪ್ಪಿಸಕ್ಕೆ. ಇದಕ್ಕೆ ಪೂರಕ ಆಗಿ ಕಲೆ, ಸಾಹಿತ್ಯ, ಕ್ರೀಡೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಕಾರ್ಯಕ್ರಮಗಳ ನಿರ್ವಹಣೆಯ ಗುಣಮಟ್ಟದ ಆಧಾರ ಆಗಿಟ್ಟುಕೊಂಡವೆ. ಅರ್ಜಿ ಒಪ್ಪಿಸಿಕೆ ಕಡೆ ದಿನ 2026 February 3. ಜಿಲ್ಲಾಡಳಿತ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯವರ ಕಡೆಯಿಂದ ಮಡಿಕೇರಿನ ಜನರಲ್ ತಿಮ್ಮಯ್ಯ ಯುದ್ಧ ಸ್ಮಾರಕದ ಆವರಣದಲ್ಲಿ ನಾಳೆ 10:00 ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಜಂಬರ ನಡೆಯಕೊಟ್ಟು. ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ರಿಟೈರ್ಡ್ ಮೇಜರ್ ಜನರಲ್ KC ಕಾರ್ಯಪ್ಪನವು ಯುದ್ಧ ಸ್ಮಾರಕಕ್ಕೆ ಹೂಜೊಂಪೆ ಇಸಿ ಗೌರವ ನಮಸ್ಕಾರ ಅರ್ಪಿಸುವೆ. ಜಿಲ್ಲಾಧಿಕಾರಿ ವೆಂಕಟರಾಜ ಸೇರಿದಂತೆ ಗಣ್ಯರು ಈ ಜಂಬರಲ್ಲಿ ಭಾಗವಹಿಸಿಕಿದ್ದು ಜಿಲ್ಲೆಯ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬದವರು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಭಾಗವಹಿಸಕುವಂತ ಇಲಾಖೆಯ ಜಂಟಿ ನಿರ್ದೇಶಕರಾದ VR ಶೆಟ್ಟಿನವು ಕೇಳಿಕೊಂಡಳು. ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಮತ್ತು ಅಧಿಕ ಮೌಲ್ಯದ ವಿದೇಶಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿ ಸಂಘ ಇವರ ಕಡೆಯಿಂದ ಚೆಟ್ಟಳಿಲಿ ಆಫ್ಸೀಸನ್ ಲಿಚ್ಚಿ ಬೆಳೆಯಲ್ಲಿನ ಸವಾಲುಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ತೇಳುವ ವಿಷಯದ ಬಗ್ಗೆಯಲ್ಲಿ ವಿಚಾರ ಮಂಥನ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗ ರೈತರು ಹೆಚ್ಚು ಹಣ್ಣು ಲಿಚ್ಚಿನ ಬೆಳೆಸಿರೆ ಒಳ್ಳೆ ಲಾಭ ಪಡ್ಕೊಳಕ್ಕೆ ಅಂತ ಹೇಳಿದು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ TK ಬೆಹರಾನವು ಮಾತಾಡಿ, ಕೊಡಗು ಹಣ್ಣು ತರಕಾರಿ ಬೆಳೆಸಿಗೆ ಸೂಕ್ತ ಪರಿಸರ ಇದ್ದು ಇಲ್ಲಿ ಹೆಚ್ಚಿನ ವಿದ್ಯಾವಂತ ಕೃಷಿಕರು ಒಳ್ಳು ಅಂತ ಹೇಳಿದು. ಈ ಸಂದರ್ಭ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಲಿಚ್ಚಿ ಹಣ್ಣು ಬೆಳೆಸುವ ಮಾದಾಪುರದ ವಿನಲ್ ಸೋಮಯ್ಯ ಮತ್ತು ಪಾಲಿಬೆಟ್ಟದ ಬೆಳೆಗಾರ ಅಚ್ಚಯ್ಯನವರನ್ನ ಸನ್ಮಾನ ಮಾಡಿದು.